ಈಗ ಮೊಟ್ಟ ಮೊದಲಾಗಿ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಹೇಳಬೇಕಂದ್ರೆ, ಈ ಕಲ್ಲಂಗಡಿ ಹಣ್ಣು ದಕ್ಷಿಣ ಆಫ್ರಿಕಾದಿಂದ ಬಂದಂತಹ ಹಣ್ಣು. ಈ ಕಲ್ಲಂಗಡಿ ಹಣ್ಣಿನಲ್ಲಿ ಸಾಕಷ್ಟು ತಳಿಗಳಂತೂ ಇದಾವೆ. ಇದು ತಿಳು ಬಣ್ಣ ಹೊಂದಿರುತ್ತೆ, ಇದರಲ್ಲಿ ಬೇಕಂದ್ರೆ ಕೆಂಪು ಬಣ್ಣದಿರುತ್ತೆ, ಕೇಸರಿ ಬಣ್ಣದಿರುತ್ತೆ, ಹಳದಿ ಅಥವಾ ಬಿಳಿ ಬಣ್ಣದ ಕಲ್ಲಂಗಡಿ ಹಣ್ಣುಗಳು ಇತ್ತೀಚೆಗೆ ಬಂದಿದ್ದಾವೆ ಹೈಬ್ರಿಡ್ಗಳು. ಸೊ ಇದು ನಾನಾ ರೀತಿಯ ತೂಕಗಳಿಂದಾನು ಹೊಂದಿರುತ್ತೆ. ಸುಮಾರು 1/2 kg ಬೇಕಂದ್ರೆ 10-12 kg ವರೆಗೆ ಹಣ್ಣುಗಳು ಸಿಗ್ತಾ ಇವೆ ಈ ನಡುವೆ. ಪೌಷ್ಟಿಕಾಂಶಗಳ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ಸುಮಾರು 6% ರಷ್ಟು ಸಕ್ಕರೆ ಅಂಶ ಇದೆ, ಹಾಗೂ 92% ರಷ್ಟು ತೇವಾಂಶ ಇದೆ. ಈ ಹಣ್ಣಿನಲ್ಲಿ ಜೀವಸತ್ವ ಸಿ ಹೆಚ್ಚಿನ ಪ್ರಮಾಣದಲ್ಲಿದೆ, ಹಾಗೂ ಇದು ಕೆಂಪು ಬಣ್ಣದಿಂದ ಇರೋದ್ರಿಂದ ಇದರಲ್ಲಿ ಲೈಕೋಪಿನ್ ಎನ್ನುವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಇದು ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ತುಂಬಾ ಸಹಾಯಕಾರಿಯಾಗಿರುತ್ತೆ, ಹಾಗೆ ಇದರಿಂದ ನಮ್ಗೆ ರೋಗ ನಿರೋಧಕ ಶಕ್ತಿನೂ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಇದರಲ್ಲಿ. ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಬೀಟಾ ಕ್ಯಾರೋಟೀನ್ ಅಂದ್ರೆ ಇದು ವಿಟಮಿನ್ ಎಯ ಒಂದು ಅಂಶ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಹಾಗೂ ಇದರಲ್ಲಿ ರುಚಿಕರವಾಗಿರೋದ್ರಿಂದ ಎಲ್ಲಾ ಜನರಿಗೂ ತುಂಬಾ ಇಷ್ಟಪಡುವಂತಹ ಒಂದು ಪದಾರ್ಥ ಆಗಿದೆ ಇದು. ಇನ್ನು ಮುಖ್ಯವಾಗಿ ನಾವು 100 gram ಈ ಕಲ್ಲಂಗಡಿ ಹಣ್ಣನ್ನ ತೆಗೆದುಕೊಂಡ್ರೆ ಇದರಲ್ಲಿ ಎಷ್ಟು ಮಟ್ಟಿಗೆ ಪೌಷ್ಟಿಕಾಂಶಗಳಿದಾವೆ ಅಂತೀರಾ? ಈಗ ಸಾಮಾನ್ಯವಾಗಿ ಈಗ ಕಲ್ಲಂಗಡಿ ಹಣ್ಣು ಕನಿಷ್ಠವಾದ್ರೂ 100 gram ಆದ್ರೂ ಸೇವನೆ ಮಾಡೇ ಮಾಡ್ತೀವಿ. ತುಂಬಾ ಇಷ್ಟ ಆದ್ರೆ ಇನ್ನ 400 gram ವರ್ಗೂ ಸೇವನೆ ಮಾಡ್ಬಿಡ್ತೀವಿ. ಈಗ ಪ್ರತಿ 100 gram ನಲ್ಲಿ ಎಷ್ಟು ಪೌಷ್ಟಿಕಾಂಶಗಳಿದೆ ಅಂದ್ರೆ, ಇದರಿಂದ ನಮ್ಗೆ ಶಕ್ತಿ ಅಂದ್ರೆ ಕ್ಯಾಲರೀಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಇದರಿಂದ ನಮ್ಗೆ 30 kcal ಅಷ್ಟು ಶಕ್ತಿ ಸಿಗುತ್ತೆ. ಶರ್ಕರ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ, ಅದು 7.5 gram ಇದೆ. ಸಕ್ಕರೆ ಅಂಶ 6.2 gram ಇದೆ, ಹಾಗೆ ನಾರಿನಾಂಶ 0.1 gram ಇದೆ, ಕೊಬ್ಬಿನಾಂಶ 0.15, ಹಾಗೆ ಕಬ್ಬಿನಾಂಶ ಐರನ್ ಅಂತ ಏನ್ ಹೇಳ್ತೀವಿ ಅದು ಸಹ ಇದರಲ್ಲಿ ಇದೆ, ಅದು 0.24 gram ರಷ್ಟಿದೆ. ತೇವಾಂಶ ಅವಾಗ ಹೇಳ್ದಾಗೆ 92% ತೇವಾಂಶ ಇದೆ ಇದರಲ್ಲಿ. ಜೀವಸತ್ವ ಎ 28 mg ಇದೆ, ಹಾಗೆ ಜೀವಸತ್ವ ಸಿ 8.1 mg ಇದೆ ಪ್ರತಿ 100 gram ರಲ್ಲಿ. ಪೊಟ್ಯಾಸಿಯಂ ಸಹ ನಮ್ಗೆ ದೇಹಕ್ಕೆ ತುಂಬಾ ಬೇಕಾಗುವಂತಹ ಒಂದು ಪೌಷ್ಟಿಕಾಂಶ. ಪೊಟ್ಯಾಸಿಯಂ ಅಂಶ ಇದರಲ್ಲಿ 112 mg ರಷ್ಟಿದೆ, ಹಾಗೂ ಮೆಗ್ನೀಷಿಯಂ 10 mg ರಷ್ಟಿದೆ. ಎಲ್ಲಾ ಪೌಷ್ಟಿಕಾಂಶಗಳು ತುಂಬಾ ಉತ್ತಮವಾದ ಪೌಷ್ಟಿಕಾಂಶಗಳು ಇದರಲ್ಲಿ. ಜೀವಸತ್ವ ಬಿಗಳು ಇದೆ, ನಯಾಸಿನ್ ಅಂಶ ಇದೆ, ಪಿರಿಡಾಕ್ಸಿನ್ ಅಂಶ ಇದೆ, ಇವೆಲ್ಲ ನಮ್ಗೆ ನಮ್ಮ ಜೀರ್ಣ ಕಾರ್ಯಕ್ಕೆಲ್ಲ ತುಂಬಾ ಬೇಕಾಗುವಂತಹ ಒಂದು ಪೌಷ್ಟಿಕಾಂಶಗಳು. ಅಂದ್ರೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಇದನ್ನ ಸೇವನೆ ಮಾಡಿದಾಗಲೂ ಕೂಡ ನಮ್ಗೊಂದ್ ರೀತಿ ಈ ಆಯಾಸವನ್ನ ಪರಿಹರಿಸಿಕೊಳ್ಳುವಂತ ಶಕ್ತಿ ಕೂಡ ನಮ್ಗೆ ಬರುತ್ತೆ. ಹೌದು, ಹಾಗೂ ಈ ಪೌಷ್ಟಿಕಾಂಶಗಳು ಏನ್ ಮಾಡುತ್ತೆ ಅಂದ್ರೆ, ಈಗ ಜೀವಸತ್ವ B6 ಅಂದ್ರೆ ಪಿರಿಡಾಕ್ಸಿನ್ ಅಂತ ಹೇಳಿದೆ ಅಲ್ಲ, ಇದು ನಮ್ಮ ದೇಹದಲ್ಲಿ ದ್ರಾವಣಗಳು ಇರ್ತವೆ ಅಂದ್ರೆ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ, ಹಾಗೂ ನಮ್ಮ ನರಮಂಡಲದ ವ್ಯವಸ್ಥೆ ಅಂದ್ರೆ ನರ್ವಸ್ ಸಿಸ್ಟಮ್ ನಲ್ಲಿ ನಮ್ಗೆ ಈ ಎಲೆಕ್ಟ್ರೋಲೈಟ್ಸ್ಗಳು ತುಂಬಾ ಬೇಕಾಗಿರ್ತದೆ ಅಂದ್ರೆ ದ್ರಾವಣ ಎಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ. ಅಂತ ಸಂದರ್ಭದಲ್ಲಿ ಈ B6 ಪೌಷ್ಟಿಕಾಂಶ ಇದೆಯಲ್ಲ, ಇದು ಕಿಣ್ವಗಳ ಚಟುವಟಿಕೆಗಳನ್ನು ಹಾಗೂ ನಾವು ಅದರಲ್ಲೂ ನಾವು ಸೇವಿಸುವ ಆಹಾರವನ್ನು ಶಕ್ತಿಯಾಗಿ ಪರಿವರ್ತನೆಯಾಗಲು ಈ ಕಿಣ್ವಗಳ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗೂ ಪೊಟ್ಯಾಸಿಯಂ ಎಂಬ ಪೌಷ್ಟಿಕಾಂಶ ನಮ್ಮ ಮೆದುಳಿನ ಹಾಗೂ ಹೃದಯದ ಆರೋಗ್ಯ ಕಾಪಾಡಲು ಸಹಾಯಕಾರಿಯಾಗಿರೋದ್ರಿಂದ ನಮ್ಮ ಮೂತ್ರಕೋಶಗಳಲ್ಲಿ ಕಲ್ಲು ಉತ್ಪತ್ತಿ ಆಗುವ ಸಾಧ್ಯತೆ ಇರೋದಿಲ್ಲ. ಅದೊಂದು ತುಂಬಾ ಒಳ್ಳೆಯ ಒಂದು ಅಂಶ ಈ ಕಲ್ಲಂಗಡಿ ಹಣ್ಣಿನಲ್ಲಿದೆ. ಅದಕ್ಕೆ ಈ ಕಲ್ಲಂಗಡಿ ಹಣ್ಣು ಎಲ್ಲಾ ರೋಗಿಗಳನ್ನು ಸೇವಿಸಬಹುದು. ಅಸ್ತಮಾ ರೋಗಿಯವರು, ಕೆಲವರಿಗೆ ಅಸ್ತಮಾ ರೋಗಿಯವರಿಗೆ ಮಾವಿನ ಹಣ್ಣು ತಿಂದ್ರೆ ಆಗಲ್ಲ ಅದೆಲ್ಲ ಇರುತ್ತಲ್ಲ, ಈ ಹಣ್ಣು ಚೆನ್ನಾಗಿ ತಿನ್ಬಹುದು. ಮತ್ತೆ ಈ ಸಕ್ಕರೆ ಕಾಯಿಲೆ ಇರುವಂತವರು ತಿನ್ಬಹುದು ಇದನ್ನ? ಸಕ್ಕರೆ ಕಾಯಿಲೆ ಇರೋರು ತಿನ್ಬಹುದು, ಯಾಕಂದ್ರೆ ಇದರಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇದೆ, ಕಡಿಮೆ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಸೇವಿಸಬಹುದು. ಮತ್ತೆ ನೀರಿನ ಅಂಶ ಒಂದು 100 gram ರಷ್ಟು ಸೇವಿಸಬಹುದು, ಯಾಕಂದ್ರೆ ಮತ್ತೆ ಇದು ಜಾಸ್ತಿ ಸೇವನೆ ಮಾಡಿದ್ರೆ ಜಾಸ್ತಿ ಸಕ್ಕರೆ ಅಂಶನೂ ನಮ್ಮ ದೇಹದಲ್ಲಿ ಹೋಗುತ್ತೆ, ಒಂದು 100 gram ರಷ್ಟು ಸೇವಿಸಬಹುದು. ಈಗ ಸಾಮಾನ್ಯವಾಗಿ ನಾವು ಈ ಕಲ್ಲಂಗಡಿ ಹಣ್ಣಿನ ತಿರುಳನ್ನು ತಿಂದ್ಬಿಟ್ಟು ಆ ದಪ್ಪ ಒಂದು ಸಿಪ್ಪೆಯನ್ನ ಬಿಸಾಕ್ಬಿಡ್ತೀವಿ, ಈ ಸಿಪ್ಪೆನಲ್ಲೂ ಕೂಡ ಏನಾದರೂ ಪೌಷ್ಟಿಕಾಂಶಗಳು ಇದಾವೆಯೇ? ಹೌದು, ಈಗ ನಾವು ಒಂದು ಕಲ್ಲಂಗಡಿ ಹಣ್ಣು ನಾವು ಕತ್ತರಿಸಿದಾಗ 60-68% ನಮ್ಗೆ ಬರೇ ತಿರುಳಿನ ಭಾಗ ಇದೆ, ಅದೇ ಹಿಂಗೆ ನಮ್ಗೆ ಸಿಪ್ಪೆ ಭಾಗ ಅಂತ ಏನ್ ಹೇಳ್ತೀವಲ್ಲ ಅದನ್ನ ವಾಟರ್ ಮೆಲನ್ ರಿಂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಸಿಪ್ಪೆ ಭಾಗ ಇದರಲ್ಲಿ ಸುಮಾರು 30-33% ರಷ್ಟಿದೆ. ಆಮೇಲೆ ಬೀಜದ ಶೇಕಡ ಅಂಶ ನಾವು ನೋಡಿದಾಗ 1-2% ರಷ್ಟು ಬೀಜ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಸಾಕಷ್ಟು ಸಿಪ್ಪೆ ಭಾಗ ಜಾಸ್ತಿ ಇರೋದ್ರಿಂದ ಸಿಪ್ಪೆ ಭಾಗ ಸಹ ಮೌಲ್ಯವರ್ಧನೆ ಮಾಡಬಹುದು ಅಂತ ನಾವು ಸ್ವಲ್ಪ ಸಂಶೋಧನೆಗಳು ಮಾಡಿ ಟ್ರಯಲ್ಗಳೆಲ್ಲ ಮಾಡಿ ನಾವು ಮೌಲ್ಯವರ್ಧನೆ ಮಾಡಬಹುದು ಅಂತ ಹೇಳ್ತಾ ಇದೀವಿ. ಅಂದ್ರೆ ಇದರಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ, ಇದರಲ್ಲೂ ಪೌಷ್ಟಿಕಾಂಶಗಳಿದೆ. ನಮ್ಗೆಲ್ಲ ಅದ್ರದ್ದು ತಾಂತ್ರಿಕ ಅರಿವು ಇಲ್ಲದೆ ಇರೋ ಕಾರಣ ಯಾರಾದ್ರೂ ಇರಲಿ, ಈಗ ಹಣ್ಣು ಸೇವಿಸ್ತೀವಿ ಸಿಪ್ಪೆ ನಾವು ಡಸ್ಟ್ಬಿನ್ ಹಾಕ್ತಾ ಇದೀವಿ. ಆದ್ರೆ ಇದೇ ಹಣ್ಣು ಈಗ ನಾವು ಇಂಡೋನೇಷ್ಯಾ ಹೋದಾಗ ಅಥವಾ ಬಾಂಗ್ಲಾದೇಶ ಹೋದಾಗ ಅಥವಾ ಚೈನಾ, US, ಅಮೆರಿಕಾದಲ್ಲೆಲ್ಲ ಈ ಸಿಪ್ಪೆಯನ್ನು ಸಹ ಬಳಸ್ಬಿಟ್ಟು ಅದರಿಂದ ಉಪ್ಪಿನಕಾಯಿ ಮಾಡ್ತಾರೆ, ಆಮೇಲೆ ಅದನ್ನ ಬೇರೆ ಪದಾರ್ಥಗಳಲ್ಲಿ ಹಂಗೆ ಫ್ರೈ ಮಾಡಿಬಿಟ್ಟು ತಿಂತಾರೆ. ಒಂದು ರೀತಿ ತರಕಾರಿಯಾಗೂ ಕೂಡ ಬಳಸ್ಕೋಬಹುದು. ಬಳಸ್ಕೋಬಹುದು ಅಂದ್ರೆ ಮುಖ್ಯವಾಗಿ ಇದನ್ನ ಯಾವ ರೀತಿಯಾಗಿ ಬಳಸ್ಕೋಬಹುದು ಅಂತೀರಿ? ಇದನ್ನ ಬಳಸೋದು ಹೇಗೆ ಅಂತ ಹೇಳ್ಬೇಕಂದ್ರೆ, ಆಲ್ರೆಡಿ ಇತ್ತೀಚೆಗೆ ಈಗ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಭಾಗ ಇದೆ ಅಲ್ಲ, ಅಲ್ಲಿ ಸ್ವಲ್ಪ ದೋಸೆ ಮಾಡ್ಲಿಕ್ಕೆ ಎಲ್ಲ ಬಳಸ್ತಾರೆ, ಸಂಡಿಗೆ ಮಾಡ್ಲಿಕ್ಕೆ ಬಳಸ್ತಾರೆ. ಬರೀ ಮಂಗಳೂರು ಇದು ಏರಿಯಾಗಷ್ಟೇ ಸೀಮಿತವಾಗಿದೆ. ಆದ್ರೆ ಈಗ ಸಾಮಾನ್ಯವಾಗಿ ಒಂದ್ ದೃಶ್ಯ ನೋಡಿದಾಗ, ಯಾರಾದ್ರೂ ಇರ್ಲಿ, ಹಣ್ಣು ತಿಂತೀವಿ ಸಿಪ್ಪೆ ಬಿಸಾಕ್ತಿವಿ. ಈಗ ಈ ಸಿಪ್ಪೆ ಬಿಸಾಕೋದ್ರಿಂದ ನಮ್ಮ ಪರಿಸರನು ಮಾಲಿನ್ಯ ಅದು ಆಗ್ತಾ ಇದೆ. ಹಾಗೆ ಇದು ಬಿಸಾಡ್ದೇನೆ ನಾವು ಅದನ್ನ ಮೌಲ್ಯವರ್ಧನೆ ಮಾಡಬಹುದು ಅಂತ ನಾವು ಹೇಳ್ತಾ ಇರೋದು. ಎಲ್ಲೋ ಕೆಲವು ಕಡೆ ಮಾತ್ರ ಇದನ್ನ ಪಶು ಆಹಾರವಾಗಿ ಬಳಸ್ಕೊಳ್ತಾರೆ, ಪಶು ಆಹಾರವಾಗಿ ಬಳಸ್ತಾರೆ. ಆದ್ರೆ ಸಾಮಾನ್ಯವಾಗಿ ಈಗ ಈ ಬೆಂಗಳೂರು ಪ್ರದೇಶದಲ್ಲಿ ಅಥವಾ ಎಲ್ಲಾದ್ರೂ ನೋಡ್ಲಿ ಈಗ ಬಿಸಾಕಿರ್ತಾರೆ. ಈಗ ಅದನ್ನ ಆ ಸಿಪ್ಪೆ ಭಾಗ ಇದೆ ಅಲ್ಲ, ಈಗ ಮೇಲೆ ಹಸಿರು ಗ್ರೀನ್ ಪೋರ್ಷನ್ ಇದೆ ಅಲ್ಲ ಹಸಿರು ಭಾಗ, ಅದನ್ನ ಚಾಕು ಅಥವಾ ಪೀಲರ್ ನಿಂದ ತೆಗೆದ್ಬಿಟ್ಟು ನಂತರ ಬರೀ ಆ ಸಿಪ್ಪೆ ಭಾಗನೇ ಇದೆಯಲ್ಲ, ಅದನ್ನ ನಾವು ತುಂಬಾ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ ಬಳಸಬಹುದು. ಸಿಪ್ಪೆ ಎರಡು ತೆಗೆದು ಬಿಡಬೇಕು, ಅರ್ಧ ಬಿಟ್ಟು ತೆಗೆದು ಬಿಡಬೇಕು, ದಿಂಡನ್ ಮಾತ್ರ ಉಳಿಸ್ಕೋಬೇಕು. ದಿಂಡನ್ ಮಾತ್ರ ಉಳಿಸ್ಕೊಂಡು ಅದನ್ನ ಕತ್ತರಿಸ್ಬಿಟ್ಟು ಈಗ ಕ್ಯಾಂಡಿ ಮಾಡಬಹುದು, ಹಲ್ವಾ ಮಾಡಬಹುದು, ಅದೇ ರೀತಿಯಾಗಿ ಉಪ್ಪಿನಕಾಯಿ ಮಾಡಬಹುದು, ಹಾಗೆ ಇನ್ನು ಬೇಕಂದ್ರೆ ಅದು ಬೇರೆ ಪದಾರ್ಥಗಳು ಚಟ್ನಿಯಂತೆ ಅದೆಲ್ಲಾನು ಮಾಡಬಹುದು. ಅಂದ್ರೆ ಇಷ್ಟೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಬಹುದು. ಹೌದು. ಅಂದ್ರೆ ಈ ಕಲ್ಲಂಗಡಿ ಸಿಪ್ಪೆಯಿಂದ ಈ ಹಲ್ವಾವನ್ನು ತಯಾರಿಸಬಹುದು ಅಂತ ತಾವು ಹೇಳಿದ್ರಿ, ಇದನ್ನ ಹೇಗೆ ಮಾಡೋದು ಅಂತೀರಿ? ಹಲ್ವಾ ಮಾಡೋದು ತುಂಬಾ ಒಂದು ಸುಲಭವಾದಂತಹ ಒಂದು ತಿನಿಸು ಆಗಿದೆ ಇದರಲ್ಲಿ. ಈಗ ಗಜ್ಜರಿ ಹಲ್ವಾ ಸಾಮಾನ್ಯವಾಗಿ ಮಾಡ್ತಾ ಇದ್ದಾರೆ, ಕ್ಯಾರೆಟ್ ಹಲ್ವಾ, ಕೆಂಪು ಮೂಲಂಗಿ ಹಲ್ವಾ ಅದನ್ನ ಈಗ ಅದೇ ಈಗ ಸಿಪ್ಪೆ ಬಿಸಾಡೋ ಬದಲು ಇದನ್ನು ಸಹ ಈ ಸಿಪ್ಪೆ ಮೇಲ್ಭಾಗ ಇದೆ ಅಲ್ಲ ಅದ ಹಸಿರು ಪೋರ್ಷನ್ ತೆಗೆದ್ಬಿಟ್ಟು ನಂತರ ಅದನ್ನ ತುರಿದ್ಬಿಟ್ಟು ಹಾಲಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಓಕೆ ಸರಿಯಾದ ಪ್ರಮಾಣದಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು, ಈಗ ನಿಮ್ಗೆ ಹೇಳ್ಬೇಕಂದ್ರೆ 1 ಕೆಜಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಇದ್ರೆ ಸುಮಾರು ಒಂದು 600 ಗ್ರಾಮ್ರಷ್ಟು ಸಕ್ಕರೆ, 600-700 ಗ್ರಾಮ್ರಷ್ಟು ಸಕ್ಕರೆ ಹಾಕೋದು, ಹಾಲು 1 ಲೀಟರ್ರಷ್ಟು, ಹಾಗೆ ಏಲಕ್ಕಿ ಹಾಗೂ ಗೋಡಂಬಿ ರುಚಿಗೆ ತಕ್ಕಷ್ಟು 1-2 ಗ್ರಾಮ್ರಷ್ಟು ಏಲಕ್ಕಿ ಹಾಗೂ 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ ಅದೆಲ್ಲ ಹಾಕ್ಬಿಟ್ಟು ಎಲ್ಲ ಒಳ್ಳೆ ಸ್ವೀಟ್ ನ ಮಾಡಬಹುದು. ಫಸ್ಟ್ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬಿಡ್ಬೇಕು, ನಂತರ ಚೆನ್ನಾಗಿ ಕುದ್ಬಿಟ್ಟು ಒಂದು ಹಲ್ವಾ ರೂಪದಲ್ಲಿ ಬಂದ ನಂತರ ತುಪ್ಪದಲ್ಲಿ ಒಂದ್ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಕ್ಯಾರೆಟ್ ಹಲ್ವಾ ತರಾನೇ ಬಳಸಬಹುದು. ಇನ್ನು ನಮ್ಮ ದಿನನಿತ್ಯದ ಒಂದು ಬಳಕೆಗಾಗಿ ಯಾವ್ಯಾವ ಪದಾರ್ಥಗಳು ತಯಾರಿಸ್ಕೋಬಹುದು ಅಂತಾರೆ ಮುಖ್ಯವಾಗಿ? ದಿನನಿತ್ಯದ ಪದಾರ್ಥಗಳಲ್ಲಿ ಬಳಸೋದಂದ್ರೆ ಈಗ ಏನಾದ್ರೂ ನಾವು ಸ್ವೀಟ್ ಮಾಡ್ಬೇಕಂದ್ರೆ ಇದೊಂದಾಯ್ತು ಐಟಮ್ ಹಲ್ವಾ ಅಂತ ಮಾಡಬಹುದು. ಅದು ಬೇಡ ನಮ್ಗೆ ಏನಾದ್ರೂ ಫ್ರೂಟ್ ಸಲಾಡ್ ಮಾಡ್ತೀನಿ ಅಥವಾ ಕ್ಯಾಂಡಿ ಮಾಡ್ತೀನಿ ಅಂದ್ರೇನು ಸಹ ಇದರಲ್ಲಿ ಮಾಡಬಹುದು. ಈಗ ಕ್ಯಾಂಡಿ ಮಾಡ್ಲಿಕ್ಕೆ ತುಂಬಾ ಸುಲಭವಾಗಿ ಮಾಡಬಹುದು, ಅಂದ್ರೆ ಮಿಶ್ರ ಹಣ್ಣಿನ ಈ ಸಲಾಡ್ ಅಂತ, ಫ್ರೂಟ್ ಸಲಾಡ್ ಅದನ್ನ ಮಾಡಬಹುದು, ಅದನ್ನ ಬಳಸ್ಕೋಬಹುದು. ಮತ್ತೆ ರಸವನ್ನು ತೆಗಿಬಹುದು ಇದರಿಂದ? ರಸ ತೆಗಿಲಿಕ್ಕೆ ಆಗುದಿಲ್ಲ, ರಸ ಬರುತ್ತಲ್ಲ ಈಗ ಹಲ್ವಾ ಮಾಡುವಾಗ ರಸ ಬರುತ್ತೆ, ಹಾಗೆ ಕುದಿಸಿ ನಾವು ಇದ್ ಮಾಡಿ ಸ್ವೀಟ್ ರೂಪದಲ್ಲಿ ನಾವು ಮಾಡ್ತಾ ಇದೀವಿ. ಆದ್ರೆ ಈಗ ಸಲಾಡ್ ಮಾಡುವಾಗ ಏನ್ ಮಾಡ್ಬೇಕಂದ್ರೆ ಅದನ್ನ ಕತ್ತರಿಸ್ಬೇಕು, ಮತ್ತೆ ಸಕ್ಕರೆ ಪಾಕ ಒಂದ್ ಸ್ವಲ್ಪ ಮಾಡ್ಕೋಬೇಕು, ಒಂದ್ 1/2 ಕೆಜಿ ಸಕ್ಕರೆ ತಗೊಂಡು ಪಾಕ ಪಾಕ ಅಂದ್ರೆ ಸ್ವಲ್ಪ ಕರ್ಗಿಸ್ಬೇಕು ಅಷ್ಟೇ. 1/2 ಕೆಜಿ ಸಕ್ಕರೆ ಹಾಕಿ 1 ಲೀಟರ್ ನೀರ್ ಹಾಕ್ಬಿಟ್ಟು ಕುದಿಸ್ಕೋಬೇಕು, ನಂತರ ಅದರಲ್ಲಿ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ತುಂಡುಗಳನ್ನ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಅದ್ ಎಷ್ಟೋತ್ವರೆಗೂ ಬೇಯಿಸ್ಬೇಕಂದ್ರೆ ಅದ್ ಸ್ವಲ್ಪ ನಮ್ಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಪಾರದರ್ಶಕವಾಗಿರುತ್ತಲ್ಲ, ಅಷ್ಟೋತ್ವರೆಗೂ ನಾವು ಕುದಿಸ್ಕೋಬೇಕು. ನಂತರ ಬರೀ ಆ ಪೀಸ್ಗಳನ್ನ ತೆಗೆದ್ಬಿಟ್ಟು ತಣ್ಣಗಾದ ನಂತರ ಈಗ ಫ್ರೂಟ್ ಸಲಾಡ್ ಮಾಡ್ತೀವಲ್ಲ ಬೇರೆ ಹಣ್ಣುಗಳೆಲ್ಲ ಬಳಸ್ಬಿಟ್ಟು, ಆಪಲ್, ಪಪ್ಪಾಯ, ಆಮೇಲೆ ಬೇರೆ ಹಣ್ಣೆಲ್ಲ ಹಾಕಿ ಮಾಡ್ತೀವಲ್ಲ ದಾಳಿಂಬೆ ಎಲ್ಲ, ಅದ್ರ ಜೊತೆ ಇದು ಸಹ ಹಾಕಿ ಫ್ರೂಟ್ ಸಲಾಡ್ ತರಾನೇ ಬಳಸಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಚಟ್ನಿ ಮತ್ತೆ ಉಪ್ಪಿನಕಾಯಿಯನ್ನು ಕೂಡ ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ತಯಾರಿಸಬಹುದು ಅಂತ ಹೇಳಿದ್ರಿ, ಇವುಗಳನ್ನು ಹೇಗೆ ತಯಾರಿಸೋದು ಅಂತೀರಿ? ಇದು ಸಹ ಈಗ ಚಟ್ನಿ ಮತ್ತೆ ಉಪ್ಪಿನಕಾಯಿ ಸಹ ನಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿ ಬೇಕಾಗುವಂತಹ ಪದಾರ್ಥಗಳು. ಸೊ ಇದನ್ನು ಸಹ ಇದ ತುರಿದ್ಬಿಟ್ಟು ಈಗ ಮಾವಿನಕಾಯಿ ಚಟ್ನಿ ಮಾಡೋ ತರಾನೇ ಅದೇ ಮಸಾಲೆ ಹಾಕ್ಬಿಟ್ಟು ಇದನ್ನು ಸಹ ತುರಿದ್ಬಿಟ್ಟು ಚಟ್ನಿ ರೂಪದಲ್ಲಿ ಮಾಡಬಹುದು. ಹಾಗೆ ಉಪ್ಪಿನಕಾಯಿ ರೂಪದಲ್ಲಿ ಮಾಡ್ಬೇಕಂದ್ರೆ ಅದನ್ನ ನಿಂಬೆಹಣ್ಣು ಜೊತೆ ಹಾಕ್ಬಿಟ್ಟು ಅದು ಉಪ್ಪಿನಕಾಯಿ ತರಾನು ಮಾಡಬಹುದು. ಈಗ ನಾವು ಸೇವಿಸುವಂತಹ ನಮ್ಮ ದಿನನಿತ್ಯ ಆಹಾರ ಕ್ರಮದಲ್ಲಿ ನಾವು ಸೇವಿಸುವಂತಹ ಪದಾರ್ಥಗಳಿದೆಯಲ್ಲ ಅದೇ ಪ್ರಕಾರ ಇದನ್ನು ಸಹ ಬಳಸಬಹುದು ಅಂತ. ಅಂದ್ರೆ ನಾವು ಇಲ್ಲಿ ಸಿಪ್ಪೆಯನ್ನ ವ್ಯಯ ಮಾಡದೆ ಬೇರೆ ಬೇರೆ ಪದಾರ್ಥಗಳನ್ನು ತಯಾರಿಸ್ಕೋಬಹುದು. ಇದ್ರ ಬಗ್ಗೆ ಸಾಕಷ್ಟು ಒಂದು ಸಂಶೋಧನೆಯನ್ನು ಕೂಡ ತಾವು ಮಾಡಿದ್ದೀರಿ. ಸಂಶೋಧನೆಯನ್ನು ಮಾಡಿದೀವಿ. ಸಾಕಷ್ಟು ನಮ್ಮ ತರಬೇತಿ ಕಾರ್ಯಕ್ರಮಗಳಲ್ಲಿ ಸುಮಾರು ಒಂದು 20 ತರಬೇತಿ ಕಾರ್ಯಕ್ರಮ ಮಾಡಿರಬಹುದು. ಪ್ರತಿ ತರಬೇತಿ ಕಾರ್ಯಕ್ರಮದಲ್ಲಿ ಅದನ್ನ ಪ್ರಾತ್ಯಕ್ಷಿಕವಾಗಿ ತೋರಿಸ್ತಾ ಇದೀವಿ. ಒಂದು ಹಣ್ಣು ನಾವು ಕತ್ತರಿಸಿದ್ರೆ ಬರೇ ನಮ್ಗೆ 60% ರಷ್ಟು ನಮ್ಗೆ ತಿರುಳು ಸಿಗುತ್ತೆ, 30-33% ರಷ್ಟು ಸಿಪ್ಪೆ ಸಿಗುತ್ತೆ, ಅಂದ್ರೆ ದಿಂಡು ಅಂತ ಏನ್ ಹೇಳ್ತೀವಲ್ಲ ಅದು ಅಂತ ಅದೆಲ್ಲ ತೋರಿಸ್ಬಿಟ್ಟು ಅವ್ರಿಗೆ ಇದನ್ನ ವೇಸ್ಟ್ ಮಾಡದೆ ಈ ತರ ಬಳಸಿ ಅಂತ ನಾವು ತೋರಿಸ್ತಾ ಇದೀವಿ. ನಮ್ಮ ಶಿಬಿರಾರ್ಥಿಗಳಿಗೂ ತುಂಬಾ ಇಷ್ಟ ಆಗಿದೆ ಈ ಪದಾರ್ಥಗಳನ್ನ ಈ ತರ ಬಳಸಬಹುದಾ ಅಂತೆಲ್ಲ ಅವರು ಕೇಳ್ತಾರೆ. ಮತ್ತೆ ತರಕಾರಿಗಳ ಜೊತೆಗೆ ಮಿಶ್ರ ಮಾಡಿ ಬಳಸ್ಕೋಬಹುದು. ತರಕಾರಿಗಳ ಜೊತೆನು ಮಿಶ್ರ ಮಾಡಿ ಬಳಸಬಹುದು. ಅಂದ್ರೆ ಅದನ್ನ ಕತ್ತರಿಸ್ಬಿಟ್ಟು ಪಲ್ಯ ತರ, ಈಗ ಸೀಮೆ ಬದನೆಕಾಯಿ ಪಲ್ಯ ಮಾಡ್ತೀವಿ ಅಲ್ಲ, ಅದೇ ತರ ಇದನ್ನ ಕತ್ತರಿಸ್ಬಿಟ್ಟು ಬಳಸಬಹುದು. ಸಿಪ್ಪೆಯನ್ನ ಸಿಪ್ಪೆನ ಸಣ್ಣ ಸಣ್ಣ ತುಂಡುಗಳಲ್ಲಿ ಕತ್ತರಿಸ್ಬಿಟ್ಟು ಅದನ್ನು ಸಹ ಬಳಸಬಹುದು. ಈಗ ನಾನು ಅವಾಗ ಹೇಳ್ದೆ ಅಲ್ಲ, ಈಗ ಇಂಡೋನೇಷ್ಯಾದಲ್ಲಿ ಸ್ಟರ್ ಫ್ರೈಡ್ ವೆಜಿಟೇಬಲ್ ಅಂತ ಯೂಸ್ ಮಾಡ್ತಾರೆ, ಅದೇ ರೀತಿಯಾಗಿ ಇದನ್ನ ಬಳಸಬಹುದು. ಅದಕ್ಕೆ ಇಂಥ ಕಲ್ಲಂಗಡಿ ಅಂತ ಏನಾದರೂ ವಿಶೇಷವಾದ ಕಲ್ಲಂಗಡಿನೇ ಬಳಸ್ಕೋಬೇಕಾಗತ್ತ ನಾವು? ಹಾಗೇನಿಲ್ಲ, ಈ ಕಲ್ಲಂಗಡಿ ಹಣ್ಣುಗಳ ತಳ್ಳಿಗಳು ಹೇಳ್ಬೇಕಂದ್ರೆ ಸಾಕಷ್ಟು ತಳ್ಳಿಗಳು ಇದಾವೆ. ಅಂದ್ರೆ ಈಗ ಗುಂಡಾಕಾರದಲ್ಲಿ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಅಲ್ಲ, ಡಾರ್ಕ್ ಗ್ರೀನ್ ತುಂಬಾ ಹಸಿರು ಬಣ್ಣ, ಅದು ಕಿರಣ್ ಅಂತ ಆ ವೆರೈಟಿ ಹೆಸರು. ಅದೇ ರೀತಿಯಾಗಿ ಸ್ವಲ್ಪ ಹಳದಿ ಬಣ್ಣದ ಒಂದು ಇದು ಹಣ್ಣುಗಳಿದ್ರೆ ಅದು ವಿಶಾಲ್ ವೆರೈಟಿ ಅಂತ, ತಿಳಿ ಹಸಿರು ಇರುತ್ತೆ, ಸ್ವಲ್ಪ ಇದು ಹಳದಿ ಪ್ರಮಾಣದಲ್ಲಿ ಇರುತ್ತೆ, ಅದು ವಿಶಾಲ್ ವೆರೈಟಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈಗ ಕಪ್ಪು ಬೀಜಗಳು ಇರುವಂತಹ ಕಲ್ಲಂಗಡಿ ಹಣ್ಣು ಇರುತ್ತೆ, ಅದು ಮೋಹಿನಿ ಅಂತ ಆ ವೆರೈಟಿ ಹೆಸರು. ಅದೇ ರೀತಿಯಾಗಿ ಇನ್ನ ದೊಡ್ಡ ದೊಡ್ಡ ವಾಟರ್ ಮೆಲನ್ಸ್ ಇದಾವೆ ಕಲ್ಲಂಗಡಿ ಹಣ್ಣುಗಳು, ಅದು ಕಂಪನಿಯಿಂದ ಬರ್ತಾ ಇದಾವೆ. ಆ ತರ ಯಾವ್ದಾದ್ರು ತಗೊಳ್ಳಿ ನೀವು, ಈ ರಿಂಡ್ ಪೋರ್ಷನ್ ಅಂತ ಹೇಳ್ತೀವಲ್ಲ, ಈ ದಿಂಡಿನ ಪೋರ್ಷನ್ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಈಗ ತಿರುಳನ್ನ ಯೂಸ್ ಮಾಡಿ ಇದು ಸಹ ಯೂಸ್ ಮಾಡಿ ಅಂತ ನಮ್ಮ ಮೆಸೇಜ್. ಅಂದ್ರೆ ಪೂರ್ಣವಾಗಿ ಮಾಗಿದ್ಮೇಲೆ ಬಳಸ್ಕೋಬೇಕಿದ್ನ? ಪೂರ್ಣವಾಗಿ ಮಾಗಿದ್ಮೇಲೆ ಈಗ ಹಣ್ಣು ತಿರುಳನ್ನು ಬಳಸ್ಕೊಂಡ್ಮೇಲೆ ನಾವು, ಹೌದು, ಈ ಕಲ್ಲಂಗಡಿ ಹಣ್ಣು ಕತ್ತರಿಸಿದಾಗ ಈಗ ಇದನ್ನು ಬಳಸಬಹುದು, ಹಣ್ಣನ್ನು ಬಳಸಬಹುದು. ಈಗ ಸಿಪ್ಪೆ ಬಿಸಾಡದೆ ಸಿಪ್ಪೆನೂ ಸಹ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಲಿಕ್ಕೆ ಬಳಸಬಹುದು. ಅಂದ್ರೆ ಅದು ಚೆನ್ನಾಗಿ ಪಕ್ವ ಆದಾಗಲೇ ನಾವು ಅದನ್ನ ಹಣ್ಣನ್ನು ಬಳಸ್ಕೊಂಡು ಆ ನಂತರ, ಹೌದು, ಈ ಸಿಪ್ಪೆಯಿಂದ ಆಕ್ಚುಲಿ ಇನ್ನ ಕೆಲವು ವೆರೈಟಿಯಲ್ಲಿ ಅದು ಪ್ರಮಾಣ ಕಡಿಮೆ ಮಾಡ್ಬೇಕಂದ್ರೆ ತೆಳುವಾಗಿನೂ ಸಿಗ್ತಾ ಇದೆ. ಅಂದ್ರೆ ದಪ್ಪ ಒಂದು ದಪ್ಪ ಸಿಪ್ಪೆ ಏನಿದೆ ಅಲ್ಲ, ತುಂಬಾ ತೆಳುವಾಗಿ ಸಿಗ್ತಾ ಇದಾವೆ. ಅಂತ ವೆರೈಟಿ ನಲ್ಲಿ ನಮ್ಗೇನ್ ಜಾಸ್ತಿ ಪ್ರಮಾಣದಲ್ಲಿ ಸಿಗೋದಿಲ್ಲ. ಆದ್ರೆ ಈಗ ನಾವು ಜನರಲ್ ಆಗಿ ನೋಡಿದಾಗ, ಈಗ ಜನರಲ್ ಪಬ್ಲಿಕ್ ಒಂದ್ ದೊಡ್ಡ ಹಣ್ಣು ನಾವು ಕತ್ತರಿಸಬೇಕಂದ್ರೆ 1 inch ಗಾತ್ರ ಆದ್ರೂ ಇರುತ್ತೆ ಸಿಪ್ಪೆ ಪೋರ್ಷನ್. ಸೊ ಈಗ ನಾನು ಅವಾಗ ಹೇಳ್ದೆ ಅಲ್ಲ, ದೊಡ್ಡ ದೊಡ್ಡ ಹೈಬ್ರಿಡ್ಸ್ ಎಲ್ಲ ಬರ್ತಾ ಇದಾವೆ ಅಂತ, ಅದ್ ಕತ್ತರಿಸಿದಾಗ ನಮ್ಗೆ ಈ ದಿಂಡಿನ ಪೋರ್ಷನ್ ಜಾಸ್ತಿ ಇರುತ್ತೆ ಸಿಪ್ಪೆ ಪೋರ್ಷನ್. ಸೊ ಅಂತ ಸಮಯದಲ್ಲಿ ಅದನ್ನ ನಾವು ಕತ್ತರಿಸ್ಬಿಟ್ಟು ಬಳಸಬಹುದು. ಮತ್ತೆ ಈಗ ಇತ್ತೀಚೆಗೆ ಈ ಬಾಕ್ಸ್ ಟೈಪ್ ಅಂತ ಬರ್ತಾ ಇದೆ, ಸಣ್ಣ ಕುಟುಂಬಗಳಿಗೆ ಅನುಕೂಲವಾಗಲಿ ಅಂತ, ಯಾಕಂದ್ರೆ ಕೆಲವು ಬಹಳ ದೊಡ್ಡ ದೊಡ್ಡ ಗಾತ್ರದ ಕಲ್ಲಂಗಡಿಗಳು ಇರ್ತವೆ. ಹೌದು, ಈಗ ಸಣ್ಣ ಸಣ್ಣವು ಕೂಡ ಬರ್ತವೆ. ಸಣ್ಣ ಸಣ್ಣವು ಬರ್ತಿದಾವೆ, ಅದೇ ಕಿರಣ್ ವೆರೈಟಿ ಅಂತ. ಸಣ್ಣ ಸಣ್ಣದ್ರಲ್ಲಿನೂ ನಮ್ಗೆ ದಿಂಡು ಪೋರ್ಷನ್ ಸಿಗ್ತಾ ಇದೆ, ಸಿಪ್ಪೆ ಪ್ರಮಾಣ ಜಾಸ್ತಿನೇ ಇದೆ, ಅದ ಬಳಸಬಹುದು. ಬೀಜಗಳನ್ನ ಹೇಗೆ ಬಳಸ್ಕೋಬಹುದು ಅಂತಾರೆ? ಬೀಜಗಳಿಂದ ಏನಾದ್ರು ಪದಾರ್ಥ ತಯಾರಿಸಬಹುದು? ಆಕ್ಚುಲಿ ಬೀಜಗಳ ಬಗ್ಗೆ ಹೇಳ್ಬೇಕಂದ್ರೆ ಇತ್ತೀಚೆಗೆ ಕಲ್ಲಂಗಡಿ ಹಣ್ಣಲ್ಲಿ ಜಾಸ್ತಿ ಬೀಜಗಳೇನು ಬರ್ತಾ ಇಲ್ಲ, ಹಳೆ ಕಾಲದಲ್ಲಿ ಅವಾಗ ಸಿಗ್ತಾ ಇತ್ತು, ಅವಾಗ ಬೀಜನು ಸಹ ಒಣಗಿಸ್ಕೊಂಡು ತಿನ್ನೋದು ಅದೆಲ್ಲ ಮಾಡ್ತಾ ಇದ್ರು. ಈಗೂ ಸಹ ಮಾರ್ಕೆಟ್ ಅಲ್ಲಿ ಅದ್ ಒಣಗಿಸಿದಂತಹ ಬೀಜಗಳಿಂದ ಅದ್ ಒಳಗಡೆ ಭಾಗ ಇದೆಯಲ್ಲ, ಅದನ್ನ ಈಗ ಕೇಕ್ ಮಾಡ್ಲಿಕ್ಕೆ, ಆಮೇಲೆ ಇದು ಅಡಿಕೆಗಳಲ್ಲಿ ಒಂದು ಪೀಸ್ ಇರುತ್ತೆ, ಅದಕ್ಕೆಲ್ಲ ಬಳಸೋದಿದೆ. ಆದ್ರೆ ಇತ್ತೀಚೆಗೆ ಬೀಜ ಅಂತೂ ನಮ್ಗೆ ಸಿಗ್ತಾ ಇಲ್ಲ ಈ ಹೈಬ್ರಿಡ್ ಗಳಲ್ಲಿ. ಬೀಜರಹಿತ ಕಲ್ಲಂಗಡಿ ಹಣ್ಣುಗಳೇ ಮಾಡ್ತಿದ್ದಾರೆ. ನೀವು ಹೇಳಿದಾಗೆ ಮೇಲ್ಗಡೆ ಸಿಪ್ಪೆ ಸುಲಿದು ಒಳಗಡೆ ಇರುವಂತ ತಿರುಳು ಭಾಗವನ್ನ ಮಾರಾಟ ಮಾಡ್ತಾ ಇದಾರೆ, ಬೇರೆ ಬೇರೆ ಒಂದು ಪ್ಯಾಕ್ಡ್ ಕರೆಕ್ಟ್ ನೆಂಚುಗಳಿಗೆ ಬಳಸ್ತೀವಲ್ಲ ಆ ರೀತಿಯಾಗಿ ಬಳಸ್ತಾ ಇದಾರೆ. ಹೌದು, ಅಡಿಕೆಗಳಲ್ಲಿ ಬಳಸ್ತಾರೆ, ಅಡಿಕೆಗಳಲ್ಲಿ ಬಳಸ್ತಾರೆ. ಸಿಪ್ಪೆ ಬಳಸ್ಬೇಕಂತ ಯಾರ ಮನಸ್ಸಲ್ಲೂ ಇರಲ್ಲ. ಸಿಪ್ಪೆ ಅಂದ್ರೆ ಎಲ್ಲಾರ್ಗೂ ಒಂಥರ ಆಶ್ಚರ್ಯ, ಎಲ್ಲಾರು ನಗ್ತಾರೆ ಸಿಪ್ಪೆಯಿಂದ ಏನ್ ಮಾಡೋದಿರುತ್ತೆ ಅಂತ. ಸಿಪ್ಪೆಯನ್ನು ಸಹ ಬೆಳೆಸಿದ್ರೆ ಅದರಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇದೆ. ಈಗ ನಿಮ್ಗೆ ಸಿಪ್ಪೆನಲ್ಲಿ ಪೌಷ್ಟಿಕಾಂಶಗಳ ಬಗ್ಗೆ ಹೇಳ್ಬೇಕಂದ್ರೆ, ಸಿಪ್ಪೆನಲ್ಲಿ ಸುಮಾರು ಪ್ರೋಟೀನ್ ಅಂಶ ಇದೆಯಲ್ಲ, ಸಿಪ್ಪೆಯ ಪೌಡರ್ ಸಹ ಮಾಡಿದ್ದಾರೆ, ಪುಡಿ ಮಾಡಿದ್ದಾರೆ. ಆ ಸಿಪ್ಪೆಯ ಪುಡಿನಲ್ಲಿನು ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಈಗ ಸಿಪ್ಪೆಯ ಪುಡಿಯಿಂದ ಈಗ ಯಾವ್ದು ಬಾಂಗ್ಲಾದೇಶಲ್ಲಿ ಒಂದು ಸಂಶೋಧನೆ ಮಾಡಿಬಿಟ್ಟು ಅವರು ಸಿಪ್ಪೆಯ ಪುಡಿನಲ್ಲಿ 12 ಗ್ರಾಮ್ರಷ್ಟು ಪ್ರೋಟೀನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಸಹ ಸೇಮ್ ನಮ್ಮ ಭಾರತ ತರಾನೇ, ಅಲ್ಲಿನ ಈಗೆಲ್ಲ ಯಾಕೆ ವೇಸ್ಟ್ ಮಾಡೋದು, ಬರೀ ಡಸ್ಟ್ಬಿನ್ಗೆ ಹೋಗ್ತಾ ಇದೆ ಅಂತ ಅವರು ಪುಡಿ ಮಾಡಿಬಿಟ್ಟು ಆ ಪುಡಿನ ಕೇಕ್ಗಳಲ್ಲಿ ಹಾಕಿ ನಾವು ನೋಡೋಣ ಅಂತ ಟ್ರಯಲ್ ಮಾಡಿದ್ದಾರೆ. ಸೊ ಕೇಕ್ಗಳು ತುಂಬಾ ಚೆನ್ನಾಗಿದೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿದೆ. ಏನು ವ್ಯತಿರಿಕ್ತವಾದ ಪರಿಣಾಮ ಉಂಟಾಗಿಲ್ಲ? ಏನು ಉಂಟಾಗಿಲ್ಲ, ಯಾಕಂದ್ರೆ ಈಗ ಸಿಪ್ಪೆನಲ್ಲಿನ ನಾನು ಹೇಳಿದಾಗೆ 90% ತೇವಾಂಶ ಇರುತ್ತೆ. ಈಗ ನಾವು ಒಣಗಿಸಿದಾಗ ನೀವೇ ಆಲೋಚನೆ ಮಾಡಬಹುದು ಅದೆಷ್ಟು ನಾವು ತೇವಾಂಶ ತೆಗಿತಾ ಇದೀವಿ, ಅದರಲ್ಲಿ ಪ್ರೋಟೀನ್ ಪ್ರಮಾಣ ಜಾಸ್ತಿ ಇದೆ. ಅದರಲ್ಲೂ ಸಹ ಸಿಟ್ರುಲಿನ್ ಅನ್ನುವ ಒಂದು ಅಮೈನೋ ಆಮ್ಲ ಇದೆಯಲ್ಲ, ಇದರಲ್ಲಿ ಜಾಸ್ತಿ ಇದೆ ಈ ಕಲ್ಲಂಗಡಿಯಲ್ಲಿ. ಕಲ್ಲಂಗಡಿಯ ಸಿಪ್ಪೆಯಲ್ಲಿ ಸಿಪ್ಪೆನಲ್ಲಿ. ಸೊ ಅದಕ್ಕೆ ಅದನ್ನು ಸಹ ಬಳಸಬೇಕು ಅಂತ. ಹಾಗೆ ನಾನು ಹೇಳಿದಾಗೆ ಈಗಿನ ನರಮಂಡಲ ಕಾರ್ಯ ಚಟುವಟಿಕೆ ಮಾಡಲಿಕ್ಕೆ ಅದೆಲ್ಲಾನು ತುಂಬಾ ಸಹಾಯಕಾರಿಯಾಗಿರುತ್ತೆ. ಸೊ ಹಾಗೆ ಕಿಡ್ನಿ ಸಮಸ್ಯೆ ಇರುವಂತವರಲ್ಲಿ ಇದನ್ನ ಸೇವನೆ ಮಾಡಿದ್ರೆ ಇದು ಒಳ್ಳೇದಿತ್ತು. ಮೂತ್ರಪಿಂಡದ ಸಮಸ್ಯೆ, ಮೂತ್ರಪಿಂಡದ ಕಲ್ಲುಗಳು, ಕಲ್ಲುಗಳು ಉತ್ಪತ್ತಿಯಾಗುವವರು ಈ ಹಣ್ಣು ಎಷ್ಟು ಸೇವನೆ ಮಾಡ್ತೀವೋ ಅಷ್ಟು ಒಳ್ಳೇದಂತ. ಕಲ್ಲುಗಳು ಕರಗಿ ಹೋಗ್ಬಿಡ್ತವೆ ಸ್ವಾಭಾವಿಕವಾಗಿ, ಹೆಚ್ಚೆಚ್ಚು ನೀರು ಕುಡಿಯಿರಿ ಅಂತ ಹೇಳ್ತಾರೆ. ಇದರಲ್ಲೂ ಕೂಡ ನೀರಿನಂಶ, ಇದರಲ್ಲಿ ತಿರುಳಲ್ಲೂ ಇದೆ, ಸಿಪ್ಪೆಯಲ್ಲೂ ಪೌಷ್ಟಿಕಾಂಶ ಇದೆ, ನೀರಿನಂಶ ಹೆಚ್ಚಿದೆ. ಹೌದು, ನೀರಿನಂಶ ಹೆಚ್ಚಾಗಿರೋದ್ರಿಂದ ಇದು ಒಳ್ಳೆಯ ಒಂದು ಹಣ್ಣು, ಹಾಗೂ ಸಿಪ್ಪೆನಲ್ಲಿನೂ ಒಳ್ಳೆ ಪೌಷ್ಟಿಕಾಂಶ ಇದೆ ಅಂತ. ರೈತ ಬಾಂಧವರೇ ಮತ್ತೆ ರೈತ ಮಹಿಳೆಯರೇ, ಈ ಒಂದು ಕಲ್ಲಂಗಡಿಯ ಒಂದು ಪೌಷ್ಟಿಕಾಂಶಗಳು ಮತ್ತು ಇದರ ಮೌಲ್ಯವರ್ಧನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶಂಶಾದ್ ಬೇಗಂ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8147523446. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 8147752346. ಇವತ್ತು ಡಾಕ್ಟರ್ ಶಂಶಾದ್ ಬೇಗಂ ಅವರೇ, ನಾವು ಸ್ವಚ್ಛ ಭಾರತ ಅಭಿಯಾನ ಅಂತ ಪ್ರಾರಂಭ ಮಾಡಿದ್ವಿ, ಇಲ್ಲಂದ್ರಲ್ಲೇ ಈ ಕಲ್ಲಂಗಡಿ ದಿಂಡನ್ನು ಹೆಸರದನ್ನು ನಾವು ಕಾಣ್ತಾ ಇರ್ತೀವಿ. ಅದ್ರ ಬದಲಿಗೆ ತಾವು ತಿಳಿಸಿದಾಗೆ ಇದನ್ನ ಬಹಳ ಪ್ರಯೋಜನಕಾರಿಯಾಗಿ ನಮ್ಮ ಆಹಾರದಲ್ಲೂ ಕೂಡ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಲ್ಲಂಗಡಿ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಗೃಹ ವಿಜ್ಞಾನದ ಸಹ ಪ್ರಾಧ್ಯಾಪಕರಾದ ಡಾ ಶಂಶಾದ್ ಬೇಗಂ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ನನ್ ಮಗಿನ ಗಮನಿಸ್ದ್ಯಾ, ಇತ್ತೀಚೆಗೆ ಸಣ್ಣಾನೆ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೆ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೆ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ಹಿಪ್ನೇಳೆಯ ತೋಟವನ್ನು ನಾವು ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ಸರಿಯಾದಂತಹ ಸಸಿಗಳನ್ನು ಬಳಸ್ಕೋಬೇಕಾಗತ್ತೆ. ಇದಕ್ಕಾಗಿ ನಾವು ಸಸಿ ಮಡಿಯನ್ನು ಮಾಡಿಕೊಂಡು ಆ ನಂತರ ಸಸಿಗಳನ್ನು ಮುಖ್ಯವಾದ ಒಂದು ಜಮೀನಿನಲ್ಲಿ ನಾಟಿ ಮಾಡಿಕೊಂಡು ತೋಟವನ್ನು ಬೆಳೆಸ್ಕೋಬೇಕಾಗತ್ತೆ. ಈ ಒಂದು ಸಸಿಗಳನ್ನು ಮಾಡ್ಕೊಳ್ಳೋದಕ್ಕೆ ಬಿತ್ತನೆ ಕಡ್ಡಿಯನ್ನು ಕನಿಷ್ಠ 6-9 ತಿಂಗಳು ಚೆನ್ನಾಗಿ ಬೆಳೆದಂಥ ತೋಟದಿಂದ ಸಂಗ್ರಹಿಸಬೇಕಾಗತ್ತೆ. ಮುನ್ನೆಚ್ಚರಿಕೆ ಕ್ರಮವಾಗಿ ರೋಗ ಮತ್ತು ಕೀಟಗಳ ಬಾಧೆಯಿಂದ ಮುಕ್ತವಾಗಿರುವಂಥ ತೋಟಗಳಿಂದ ಈ ಕಡ್ಡಿಗಳನ್ನು ಸಂಗ್ರಹಿಸಬೇಕಾಗತ್ತೆ. ನಾಟಿ ಮಾಡೋದಕ್ಕೆ ಕನಿಷ್ಠ 15-20 ಮಿಲಿಮೀಟರ್ನಷ್ಟು ದಪ್ಪ, ಅಂದರೆ ಪೆನ್ಸಿಲ್ನಷ್ಟು ದಪ್ಪ ಇರುವಂತಹ, ಹಾಗೆ ಸುಮಾರು 4-5 ಕಣ್ಣಿರುವಂತಹ ಬಿತ್ತನೆ ಕಡ್ಡಿಗಳನ್ನು ನಾವು ಹರಿತವಾದ ಮಚ್ಚು ಅಥವಾ ಸಿಕೇಚರ್ನಿಂದ ತೊಗಟೆ ಸೀಳದಂತೆ ಜಾಗ್ರತೆಯಿಂದ ಕತ್ತರಿಸಬೇಕಾಗತ್ತೆ. ಸಾಧ್ಯವಾದಷ್ಟು ಆಯ್ದ ರೆಂಬೆಯ ಬುಡದ ಮತ್ತು ತುದಿಯ ಭಾಗವನ್ನು ಬಳಸದಲೇ ಮಧ್ಯಭಾಗದ ರೆಂಬೆಯ ಕಡ್ಡಿಯನ್ನು ಬಳಸೋದು ಬಹಳ ಒಳ್ಳೆಯದು. ಈ ಕತ್ತರಿಸಿರುವಂತಹ ಕಡ್ಡಿಗಳನ್ನು ಆದಷ್ಟು ಶೀಘ್ರವಾಗಿ ನಾವು ನಾಟಿ ಮಾಡಬೇಕಾಗತ್ತೆ. ತಡ ಆಗುವಂತಹ ಸಂದರ್ಭಗಳಲ್ಲಿ ಅಥವಾ ಬಿತ್ತನೆ ಕಡ್ಡಿಗಳನ್ನು ಸಾಯಿಸುವಂಥ ಸಮಯದಲ್ಲಿ ನಾವು ನೆನೆಸಿರುವಂಥ ಗೋಣಿಚೀಲದಲ್ಲಿ 2-3 ದಿನದವರೆಗೆ ಶೇಖರಿಸಿಡಬಹುದು. ಬಿತ್ತನೆಗೂ ಮುಂಚೆ ಈ ಕತ್ತರಿಸಿರುವಂಥ ಕಡ್ಡಿಗಳನ್ನು 0.2% ಕಾರ್ಬನ್ ಡೈಜಿಯಂ ದ್ರಾವಣದಲ್ಲಿ ಸುಮಾರು 30 ನಿಮಿಷ ನೆನೆಸಿ ಬಿತ್ತನೆಗೆ ಮುಂದಾಗಬೇಕಾಗತ್ತೆ. ಈ ಬಿತ್ತನೆ ಕಡ್ಡಿಗಳ ಉತ್ತಮ ಬೇರುಗಳ ಬೆಳವಣಿಗೆಗಾಗಿ ನಾವು 200 PPM NAA ಅಂದರೆ ನ್ಯಾಪ್ತಾಲ್ ಅಸಿಟಿಕ್ ಆಸಿಡ್ಡು ಅಥವಾ IBA ಇಂಡೋಲ್ ಬ್ಯೂಟ್ರಿಕ್ ಆಸಿಡ್ಡನ್ನು 90% ಈಥೈಲ್ ಆಲ್ಕೋಹಾಲ್ನಲ್ಲಿ ಬೆರೆಸಿ ಅದರಲ್ಲಿ ಕಡ್ಡಿಗಳನ್ನು ಅದ್ದಬೇಕಾಗತ್ತೆ. ಅಂದರೆ ಈ NAA ಮತ್ತು IBA ಸಸ್ಯ ಪ್ರಚೋದಕಗಳು ನೀರಿನಲ್ಲಿ ಕರಗೋದಿಲ್ಲ, ಆದ್ದರಿಂದ ಈಥೈಲ್ ಆಲ್ಕೋಹಾಲ್ನಲ್ಲಿ ಅವುಗಳನ್ನು ಕರಗಿಸ್ಕೊಂಡು ಆನಂತರ ನಾವು ಅದರಲ್ಲಿ ಈ ಕಡ್ಡಿಗಳನ್ನು ಅದ್ದಬೇಕಾಗತ್ತೆ. ಈ ಸಸಿಮಡಿಗಳ ತಯಾರಿಕೆಗಾಗಿ ನಾವು ಸಮತಟ್ಟಾದಂಥ ನೀರು ಬಸಿದು ಹೋಗುವಂಥ ಮರಳು ಮಿಶ್ರಿತ ಮಣ್ಣನ್ನು ಆಯ್ಕೆ ಮಾಡ್ಕೋಬೇಕು. ನರ್ಸರಿಗಾಗಿ ಉಪಯೋಗಿಸುವಂಥ ಭೂಮಿಯನ್ನು ಸುಮಾರು 30-40 cm ಆಳದವರೆಗೆ ಉಳುಮೆ ಮಾಡಿ ಸೂರ್ಯನ ಬೆಳಕಿಗೆ 2-3 ವಾರದವರೆಗೆ ಬಿಡಬೇಕು. ಆನಂತರ ಭೂಮಿಯನ್ನು ಹದಗೊಳಿಸೋದಕ್ಕೆ ನೀರನ್ನು ಹರಿಸಿ ಮತ್ತೊಮ್ಮೆ ಉಳುಮೆ ಮಾಡಿ ಕಸ ಕಳೆ ಕಲ್ಲು ಕೂಳೆಗಳನ್ನು ತೆಗೆದು ನೆಲವನ್ನು ಸಮತಟ್ಟಾಗಿಸಬೇಕು. ಇನ್ನು ಸಸಿಮಡಿಗಳನ್ನು ಅನುಕೂಲಕ್ಕೆ ತಕ್ಕ ಅಳತೆಯ ವಿಸ್ತೀರ್ಣದಲ್ಲಿ ನಾವು ನಿರ್ವಹಿಸಬಹುದು. 10 ಅಡಿ ಉದ್ದ ಮತ್ತು 4 ಅಡಿ ವಿಸ್ತಾರವಾದ ಏರುಮಡಿಗಳನ್ನು ಮಾಡಿಕೊಳ್ಳೋದು ಸೂಕ್ತ. ಈ ವಿಸ್ತೀರ್ಣದಲ್ಲಿ ಒಟ್ಟು 180 ಕಡ್ಡಿಗಳನ್ನು ನಾಟಿ ಮಾಡಬಹುದಾಗಿರುತ್ತೆ. ಆ ರೀತಿ ಮಾಡೋದಕ್ಕೆ ಸಾಲಿನಿಂದ ಸಾಲಿಗೆ 20 cm ಅಂತರ, ಕಡ್ಡಿಯಿಂದ ಕಡ್ಡಿಗೆ 8 cm ಅಂತರವನ್ನು ಕಾಪಾಡಿಕೊಂಡು ನಾವು ಬಿತ್ತನೆ ಕಡ್ಡಿಗಳನ್ನು ನೆಡಬೇಕಾಗತ್ತೆ. ಈ ರೀತಿಯ ಸಸಿಮಡಿಗಳಲ್ಲಿನ ಅಂತರ ಕಡಿಮೆ ಅವಧಿಯ ಸಸಿಮಡಿಗಳಿಗೆ ಅನ್ವಯ ಆಗುತ್ತೆ. ಅಂದರೆ ಈ ರೀತಿಯಾದಂಥ ಸಸಿಮಡಿಗಳಿಂದ 4 ತಿಂಗಳ ಅವಧಿಯಲ್ಲಿ ಈ ಸಸಿಗಳು ಮುಖ್ಯ ತೋಟಕ್ಕೆ ವರ್ಗಾವಣೆ ಹೊಂದೋದಕ್ಕೆ ಸಜ್ಜಾಗಿರ್ತವೆ. ಈ ಒಂದು ಪ್ರಕ್ರಿಯೆ ಅತಿ ಹೆಚ್ಚು ಪ್ರಚಲಿತವಾಗಿರುತ್ತೆ. ನಾವು ಈ ಒಂದು ಹಿಪ್ನೇರಳೆ ತೋಟವನ್ನು ಮರಗಳ ರೂಪದಲ್ಲಿ ಬೆಳೆಸ್ಕೋಬೇಕು ಅಂತ ಅಂದರೆ ಆಗ ನಾವು ಹೆಚ್ಚಿನ ಅಂತರದಲ್ಲಿ ಈ ಒಂದು ಕಡ್ಡಿಗಳನ್ನು ನಾಟಿ ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಸಾಲಿನಿಂದ ಸಾಲಿಗೆ 30 cm ಮತ್ತು ಗಿಡದಿಂದ ಗಿಡಕ್ಕೆ 10 cm ಇರೋ ರೀತಿಯಲ್ಲಿ ನಾವು ಆ ಕಡ್ಡಿಗಳನ್ನು ನೆಡಬೇಕಾಗತ್ತೆ. ಈ ಅಂತರದಲ್ಲಿ 100 ಬಿತ್ತನೆ ಕಡ್ಡಿಗಳನ್ನು ಪ್ರತಿ ಮಡಿನಲ್ಲಿ ನಾಟಿ ಮಾಡಬಹುದಾಗಿರುತ್ತೆ. ಈ ಒಂದು ಪ್ರಕ್ರಿಯೆಯಿಂದ ಉತ್ಪಾದನೆ ಮಾಡಿರುವಂಥ ಸಸಿಗಳನ್ನು ಸಾಮಾನ್ಯವಾಗಿ ಮರದ ರೂಪದಲ್ಲಿ ಹಿಪ್ನೇರಳೆಯನ್ನು ಬೆಳೆಸುವಾಗ ಅಳವಡಿಸ್ಕೊಳ್ಳಲಾಗುತ್ತೆ. ಮುಖ್ಯವಾಗಿ ನಾವು ಮಾಡಿಕೊಂಡಂಥ ಸಸಿಮಡಿಗಳ ಸುತ್ತಲೂ ಬದುಗಳನ್ನು ನಿರ್ಮಿಸಬೇಕು. ಹಾಗೆಯೇ ನಾಟಿ ಮಾಡಿರುವಂಥ ಸಸಿಗಳ ಮಧ್ಯೆ ನೀರನ್ನು ಹಾಯಿಸೋದಕ್ಕೆ ಜಾಗ ಇರಬೇಕು. ಸಾಮಾನ್ಯವಾಗಿ ಏರುಮಡಿಯನ್ನು ನಿರ್ಮಿಸುವಂಥ ಸಂದರ್ಭದಲ್ಲಿ ಪ್ರತಿ ಮಡಿಗೆ 5 ಮಂಕರಿ ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಸಮಪ್ರಮಾಣದ ಮರಳನ್ನು ಬೆರೆಸಿ ಹದ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ಕೆರೆಗೋಡನ್ನು ಕೂಡ ಬಳಸಬಹುದಾಗಿರುತ್ತೆ. ಸಿದ್ಧಪಡಿಸಿರುವಂಥ ಏರುಮಡಿಗಳಲ್ಲಿ ನಿರ್ಧಾರಿತ ಅಂತರದಲ್ಲಿ ಬಿತ್ತನೆ ಕಡ್ಡಿಗಳನ್ನು 1 ಕಣ್ಣು ಭೂಮಿಯಿಂದ ಆಚೆ ಇರಿಸಿ ಉಳಿದ ಎಲ್ಲ ಕಣ್ಣುಗಳು ಭೂಮಿಯಲ್ಲಿ ಇರೋ ರೀತಿಯಲ್ಲಿ ನೇರವಾಗಿ ನಾಟಿ ಮಾಡಬೇಕು. ಆನಂತರ ನಾಟಿ ಮಾಡಿದ ಕಡ್ಡಿಯ ಸುತ್ತಲೂ ಇರುವಂಥ ಮಣ್ಣನ್ನು ನಾವು ಬಿಗಿಗೊಳಿಸಬೇಕಾಗತ್ತೆ. ಇನ್ನು ಈ ಶಿಲೀಂಧ್ರ ಬೇರುಗೊಬ್ಬರವನ್ನು ಮಣ್ಣಲ್ಲಿ ಚೆನ್ನಾಗಿ ಈ ಪ್ರತಿ ಸಾಲುಗಳ ಮಧ್ಯೆ ಬೆರೆಸಬೇಕಾಗತ್ತೆ. ಈ ಒಂದು ಪ್ರಕ್ರಿಯೆಯಿಂದ ಸಸಿಗಳಿಗೆ ಮುಖ್ಯ ಪೋಷಕಾಂಶವಾದಂಥ ರಂಜಕವನ್ನು ಒದಗಿಸೋದಕ್ಕೆ ಅನುಕೂಲವಾಗುತ್ತೆ. ಇದರಿಂದ 25% ರಂಜಕದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಬಿತ್ತನೆ ಕಡ್ಡಿಯನ್ನು ನಾಟಿ ಮಾಡಿದ ನಂತರ ಕೂಡಲೇ ನೀರನ್ನು ಹಾಯಿಸಬೇಕಾಗತ್ತೆ. ಆನಂತರ ಪ್ರತಿ 4-5 ದಿನಗಳಿಗೊಮ್ಮೆ ನೀರನ್ನು ಹಾಯಿಸ್ತಾ ಇರಬೇಕು. ನಾಟಿ ಮಾಡಿದ ನಂತರ ಸುಮಾರು 30-35 ದಿನಗಳವರೆಗೆ ಹಾಗೆಯೇ 60 ದಿನಗಳ ತರುವಾಯ ಕಳೆಯನ್ನು ತೆಗೆದುಹಾಕಬೇಕಾಗತ್ತೆ. ಬಿತ್ತನೆ ಕಡ್ಡಿಯನ್ನು ನಾಟಿ ಮಾಡಿದ 60 ದಿನಗಳ ನಂತರ ಅದರಲ್ಲೂ ಸಾಮಾನ್ಯವಾಗಿ 2ನೇ ಸಾರಿ ಕಳೆ ತೆಗೆದ ಮೇಲೆ ಪ್ರತಿ ಸಸಿಮಡಿಗೆ 500 ಗ್ರಾಂನಷ್ಟು ಅಮೋನಿಯಂ ಸಲ್ಫೇಟು ಅಥವಾ 250 ಗ್ರಾಂನಷ್ಟು ಯೂರಿಯಾ ರಸಗೊಬ್ಬರವನ್ನು ಮಡಿಯಲ್ಲಿ ಬೆರೆಸಿ ತಕ್ಷಣವೇ ನೀರನ್ನು ಹಾಯಿಸಬೇಕಾಗತ್ತೆ. ಸಾಮಾನ್ಯವಾಗಿ ಸಸಿಮಡಿನಲ್ಲಿ ಹಲವಾರು ರೋಗದ ಬಾಧೆ ಕಂಡುಬರುತ್ತೆ. ಅದರಲ್ಲೂ ಹೆಚ್ಚಾಗಿ ಕಂಡುಬರುವಂಥ ಶಿಲೀಂಧ್ರ ರೋಗ ಅಂದರೆ ಎಲೆ ಚುಕ್ಕೆ ರೋಗ. ಇದರ ಒಂದು ನಿಯಂತ್ರಣಕ್ಕಾಗಿ 0.2% ಕಾರ್ಬನ್ ಡೈಜಿಯಂ ದ್ರಾವಣವನ್ನು 15-20 ದಿನಗಳ ಅಂತರದಲ್ಲಿ 2 ಸಾರಿ ಸಿಂಪರಣೆ ಮಾಡಬೇಕಾಗತ್ತೆ. ಏನಾದರೂ ಕೀಟದ ಬಾಧೆ ಕಂಡುಬಂದರೆ 0.2% DDVP ಅಥವಾ 0.1% ಡೈಮ್ಯೂಥೈಟ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಸದೃಢವಾದಂಥ ಸಸ್ಯಗಳು 4 ತಿಂಗಳ ನಂತರ 90-120 cm ಎತ್ತರಕ್ಕೆ ಬೆಳೆದಿರ್ತವೆ. ಅದೇ ರೀತಿ 6 ತಿಂಗಳ ನಂತರ ಸುಮಾರು 150 cm ಅಂದರೆ 5 ಅಡಿಗಿಂತಲೂ ಎತ್ತರಕ್ಕೆ ಸಸಿಗಳು ಬೆಳೆದಿರ್ತವೆ. ಈ ತರಹದ ಒಂದೇ ಎತ್ತರದ ಸಸಿಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಮುಖ್ಯ ಭೂಮಿಗೆ ಅಳವಡಿಸಬೇಕಾಗತ್ತೆ. ಸಸಿಗಳನ್ನು ಕೀಳೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ 2-3 ದಿನ ಮುಂಚೆನೆ ಮಡಿಗಳಿಗೆ ನೀರನ್ನು ಉಣಿಸಬೇಕಾಗತ್ತೆ. ಆನಂತರ ಈ ಸಸಿಗಳನ್ನು ಕೀಳೋದಕ್ಕಿಂತ ಮೊದಲು ಗುದ್ಲಿಯಿಂದ ಮಡಿಯ ಮಣ್ಣನ್ನು ಸಡಿಲಗೊಳಿಸಿ ಸುಮಾರು 30 ಸೆಂಟಿಮೀಟರ್ ಆಳದವರೆಗೆ ಬೇರುಗಳಿಗೆ ಹಾನಿಯಾಗದಂತೆ ಮೇಲ್ಮುಖವಾಗಿ ಮಡಿಯಿಂದ ಸಸಿಗಳನ್ನು ಕೀಳಬೇಕಾಗತ್ತೆ. ಸಸಿಗಳನ್ನು ಕಿತ್ತ ನಂತರ ಶೀಘ್ರವಾಗಿ ಮುಖ್ಯಭೂಮಿಗೆ ನಾವು ವರ್ಗಾಯಿಸಬೇಕಾಗತ್ತೆ. ಒಂದು ವೇಳೆ ಆ ಮುಖ್ಯಭೂಮಿ ಏನಾದರೂ ದೂರ ಇದ್ರೆ ಸಸಿಗಳು ಬಾಡದಂತೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ ನಾವು ಒದ್ದೆ ಮಾಡದಂಥ ಈ ಗೋಡೆ ಚೀಲದ ಬಟ್ಟೆಯನ್ನು ಸಸಿಗಳ ಮೇಲೆ ಹಾಕಬೇಕಾಗತ್ತೆ. ಹಾಗೆಯೇ ಸಸಿಗಳನ್ನು ತಂಪು ಅಥವಾ ಇಳಿಬಿಸಿಲು ಸಮಯದಲ್ಲಿ ಸಾಗಾಣಿಕೆ ಮಾಡೋದು ಒಳ್ಳೆಯದು. ಮತ್ತು ಸಸಿಗಳನ್ನು ತಂಪು ಹೊತ್ತಿನಲ್ಲೇ ನಾವು ನಾಟಿ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಸಂಜೆ ಹೊತ್ತಿನಲ್ಲಿ ನಾಟಿ ಮಾಡಿದರೆ ಒಳ್ಳೆಯದು. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆ ರಾಗಿ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಟಿಎಸ್ ಸುಕನ್ಯಾ ಅವರೊಂದಿಗಿನ ಸಂದರ್ಶನ ಆಲಿಸುವಿರಿ. ಆನಂತರ ಕೃಷಿ ಮಾಹಿತಿಯನ್ನು ಕೂಡ ಕೇಳಲಿದ್ದೀರಿ. ಇದು ಇಂದಿನ ಕೃಷಿ ರಂಗ. ಮತ್ತೆ ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.